ಸಿರಿ ತೋಟಗಾರಿಕೆ. ಆಕಾಶವಾಣಿ ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ, ಇಂದು ಕೇಳಿ ತೋಟಗಾರಿಕೆಯಲ್ಲಿ ಜೇನು ಕೃಷಿಯ ಮಹತ್ವ ಮತ್ತು ಪ್ರೋತ್ಸಾಹ, ಈ ವಿಷಯವಾಗಿ ಭಾಗವಹಿಸಿ ಮಾಹಿತಿಯನ್ನ ನೀಡುತ್ತಾರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾ ಹೇಮಲತಾ ಕೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕೃಷ್ಣಪ್ಪ ಕೆವಿ. ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಸ್ನೇಹಿತರೆ, ಸಿರಿ ತೋಟಗಾರಿಕೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074 77, 2237074 88, ಮತ್ತು 2237094 99. ಎಸ್ಟಿಡಿ ಸಂಖ್ಯೆ 080. ತೋಟಗಾರಿಕೆಯಲ್ಲಿ ಜೇನು ಕೃಷಿಯ ಪ್ರಾಮುಖ್ಯತೆ ಮತ್ತು ಪ್ರೋತ್ಸಾಹ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ತಾವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮೊಂದಿಗೆ ಡಾಕ್ಟರ್ ಹೇಮಲತಾ ಕೆ ಅವರಿದ್ದಾರೆ, ಹಿರಿಯ ತೋಟಗಾರಿಕೆ ನಿರ್ದೇಶಕರು. ಮೇಡಮ್, ನಮ್ಮ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಧನ್ಯವಾದಗಳು. ಮೊದಲನೇದಾಗಿ, ಈ ತೋಟಗಾರಿಕೆಯಲ್ಲಿ ಯಾಕೆ ಜೇನು ಕೃಷಿ ಅನ್ನೋದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತೀರ ತಾವು? ಜೇನುದುಂಬಿಗಳದು ತೋಟಗಾರಿಕೆ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಜೇನುದುಂಬಿಗಳ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ತೋಟಗಾರಿಕೆ ಇಲಾಖೆಯಡಿ ಅನೇಕ ಹೂವಿನ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಆಮೇಲೆ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಹೇಳ್ತೀವಿ ತೋಟದ ಬೆಳೆಗಳು, ಈ ಎಲ್ಲಾ ಬೆಳೆಗಳು ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರುವಂತದ್ದು. ಸೊ ಈ ಎಲ್ಲಾ ಬೆಳೆಗಳಲ್ಲಿ ಜೇನುದುಂಬಿಗಳಿಂದ ಅತ್ಯುತ್ತಮವಾಗಿ ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ. ಸೊ ಇದರಿಂದ ಬೆಳೆಗಳ ಇಳುವರಿ ಮತ್ತೆ ಗುಣಮಟ್ಟ ಅತ್ಯಂತ ಹೆಚ್ಚಾಗುತ್ತೆ ಅನ್ನೋದು ಈಗಾಗಲೇ ಅನೇಕ ಸಂಶೋಧನೆಗಳಿಂದ ವೈಜ್ಞಾನಿಕವಾಗಿ ಅಪ್ರೂವ್ ಆಗಿರುವಂತಹ ಒಂದು ಪಾಯಿಂಟ್ ಇದು. ಸೊ ಹಾಗಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಜೇನುದುಂಬೆಗಳ ಪಾತ್ರ ಅತ್ಯಂತ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ತರ ಇದು ಮುಖ್ಯ ಅಂತಂದ್ರೆ, ಹೇಗೆ ಇದನ್ನ ತಾವು ಹೇಳ್ತಿದ್ರಿ ಇಳುವರಿ ಜಾಸ್ತಿ ಆಗತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಅಥವಾ ಕೃಷಿ ಬೆಳೆಗಳು ಅಂತ ತಾವು ಹೇಳ್ತಾ ಇದ್ರಿ, ಯಾವ ತರ ಇದು ಜಾಸ್ತಿ ಆಗತ್ತೆ, ಹೇಗೆ ಹೆಚ್ಚಾಗತ್ತೆ ಇಳುವರಿ ಅನ್ನೋದು? ಈಗ ನೋಡಿ, ಜೇನುದುಂಬಿಗಳಿಗೆ ಮುಖ್ಯವಾದ ಆಹಾರ ಅಂತಂದ್ರೆ ಪರಾಗ ಮತ್ತೆ ಮಕರಂದ. ಇವು ಪರಾಗ ಮತ್ತೆ ಮಕರಂದನ ಸಂಗ್ರಹಿಸೋದಕ್ಕೆ ಅನೇಕ ತೋಟಗಾರಿಕೆ ಬೆಳೆಗಳಿರ್ಬೋದು, ಕೃಷಿ ಬೆಳೆಗಳಿರ್ಬೋದು, ಅರಣ್ಯ ಬೆಳೆಗಳಿರ್ಬೋದು, ಇವುಗಳಿಗೆ ಹೂಗಳಿಗೆ ಭೇಟಿ ಕೊಟ್ಟಾಗ ಅವು ಮಕರಂದವನ್ನ ಸಂಗ್ರಹಿಸಿದ ಜೊತೆಗೆ ಅವುಗಳಿಗೆ ಅರಿವಿಲ್ಲದಂಗೆ ಪರಾಗನ ಸಹ ಸಂಗ್ರಹಿಸಿಕೊಂಡು ಬರ್ತದೆ. ಸ್ವಾಭಾವಿಕವಾಗಿ ಪರಾಗ ಆಗತ್ತೆ ಸ್ಪರ್ಶ. ಹೌದು ಹೌದು, ಅದು ಹೂವಿಂದ ಹೂವಿಗೆ ಭೇಟಿ ಕೊಟ್ಟಾಗ, ಹೆಣ್ಣು ಹೂವು ಗಂಡು ಹೂವು ಹಿಂಗೆಲ್ಲ ಭೇಟಿ ಕೊಡ್ತಾ ಇದ್ದಾಗ ಆ ಪರಾಗ ಹೆಣ್ಣು ಹೂವಿನ ಗಂಡು ಹೂವಿನಿಂದ ಪರಾಗ ಹೆಣ್ಣು ಹೂವಿಗೆ ಟ್ರಾನ್ಸ್ಫರ್ ಆದಾಗ, ಸೊ ಈ ಕ್ರಿಯೆಯಿಂದ ಪರಾಗಸ್ಪರ್ಶ ನೆರವೇರುತ್ತೆ. ಸೊ ಜೇನುದುಂಬಿಗಳದು ಪರಾಗಸ್ಪರ್ಶ, ಜೇನುದುಂಬಿಗಳಿಂದ ಆಗುವಂತಹ ಪರಾಗಸ್ಪರ್ಶ ಕ್ರಿಯೆ ಅತ್ಯಂತ ಪರಿಪಕ್ವವಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಜೇನುದುಂಬಿಗಳು ಮೈ ತುಂಬಾ ಅವುಗೆ ರೋಮಗಳಿಂದ ಆವರಿಸಿರ್ತವೆ. ಸೊ ಅತಿ ಹೆಚ್ಚಿನ ಪರಾಗವನ್ನ ಅವು ಸಂಗ್ರಹಿಸ್ತವೆ ಮಕರಂದ ಸಂಗ್ರಹಣೆ ಮಾಡಕ್ ಹೋದವಾಗ. ಮತ್ತೆ ಇನ್ನೊಂದು ಅಂತಂದ್ರೆ, ಜೇನುದುಂಬಿಗಳು ಒಂದು ಬೆಳೆಯನ್ನ ಗುರುತಿಸ್ತು ಅಂದ್ರೆ ಆ ಬೆಳೆಯಲ್ಲಿರೋ ಮಕರಂದ ಪರಾಗ ಖಾಲಿ ಆಗೋ ತನಕ ಅದೇ ಬೆಳೆಗಳಿಗೆ ಕಂಟಿನ್ಯೂಸ್ ಆಗಿ ಭೇಟಿ ಕೊಡ್ತಾ ಇರ್ತವೆ. ಸೊ ಒಂದೇ ಬೆಳೆಗೆ ಅವು ಪುನಃ ಪುನಃ ಭೇಟಿ ನೀಡೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ಅತ್ಯುತ್ತಮವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಒಂದು ಕಡೆ ಜೇನು ಕಟ್ಟಿದೆ ಅಥವಾ ನಾವು ಪೆಟ್ಟಿಗೆಯಲ್ಲಿ ಸಾಕಿದೀವಿ ಅಂದ್ರೆ ಎಷ್ಟು ದೂರ ತನಕ ಅದು ತನ್ನ ಮಕರಂದಕ್ಕಾಗಿ ಹುಡುಕಾಟ ನಡೆಸುತ್ತೆ, ಎಷ್ಟು ದೂರದಿಂದ ಸಂಗ್ರಹಣೆ ಮಾಡುತ್ತೆ ಅಂತಿರತಾವು? ಅದೇ ಜೇನುದುಂಬಿಗಳು, ಈಗ ನಮ್ಮ ಭಾರತ ದೇಶದಲ್ಲಿ 5 ತಳಿಯ ಜೇನುದುಂಬಿಗಳಿದ್ದಾವೆ. ಒಂದು ಕಾಡ್ ಜೇನು ಅಂತ ಹೇಳ್ತೀವಿ, ಅದು ರೊಬಸ್ಟಾ ಅಂತ ಹೇಳ್ತೀವಿ, ಎಪಿಸ್ ಡಾರ್ಸೆಟಾ ಅಂತ. ಇನ್ನೊಂದು ತುಡುವೆ ಜೇನು, ಎಪಿಸ್ ಸೆರಾನಾ. ಮೆಲ್ಲಿಫೆರಾ ಅಂತ ಹೇಳ್ತೀವಿ, ಎಪಿಸ್ ಮೆಲ್ಲಿಫೆರಾ ಅಂತ ಹೇಳ್ತೀವಿ ಅದನ್ನ. ಅದೇ ತರ ಕೋಲ್ ಜೇನು ಇತ್ತೆ, ಮತ್ತೆ ನಸರ್ ಜೇನು ಅಂತ ಹೇಳ್ತೀವಿ. ಸೊ ಈ ಎಲ್ಲಾ ಜೇನುದುಂಬಿಗಳು ಪರಾಗ ಮತ್ತೆ ಮಕರಂದಕ್ಕಾಗಿ ಟ್ರಾವೆಲ್ ಮಾಡುವಂತಹ ದೂರ ಇದೆಯಲ್ಲ, ಅದು ಜೇನುದುಂಬಿಗಳ ಮೇಲೆ ಅವಲಂಬಿಸಿದೆ. ಕಾಡ್ ಜೇನು ಅಂತ ಏನ್ ಹೇಳಿದ್ನಲ್ಲ ನಾವು ಡಾರ್ಸೆಟಾ, ಅದು ಒಂದು 6 ಕಿಲೋಮೀಟರ್ ತನಕ ಪರಾಗಸ್ಪರ್ಶ ಐ ಮೀನ್ ಪರಾಗವನ್ನ ಹುಡ್ಕೊಂಡು ಕ್ರಮಿಸ್ತವೆ. ಅದೇ ತರ ಮೆಲ್ಲಿಫೆರ ಆದ್ರೆ 1-3-4 ಕಿಲೋಮೀಟರ್, ಸೆರನ ಆದ್ರೆ 2-2.5 ಕಿಲೋಮೀಟರ್ ಆತರ. ಅದು ಜೇನುದುಂಬಿಗಳದ ತಳಿ ಮೇಲೆ ಅದರ ಟ್ರಾವೆಲ್ ಮಾಡುವಂತಹ ಡಿಸ್ಟೆನ್ಸ್ ಅವಲಂಬಿತ ಆಗಿರುತ್ತೆ. ಈ ಜೇನು ಕೃಷಿ ಮಾಡಬೇಕಾದ್ರೆ ಮೂಲ ಸೌಕರ್ಯಗಳು ಏನೇನು ಇರಬೇಕು ಅಂತಾರೆ, ಎಲ್ಲರೂ ಸಾಕಬಹುದಾ ಅಥವಾ ಯಾರು ಇದನ್ನ ಸಾಕಲಿಕ್ಕೆ ಅನುಕೂಲ ಇರುತ್ತೆ ಅಂತ ಇರತಾವು? ಜೇನು ಕೃಷಿ ಮಾಡೋದಿಕ್ಕೆ ತುಂಬಾ ಹೆಚ್ಚಿನ ಮೂಲ ಸೌಕರ್ಯ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಪರಾಗ ಮತ್ತೆ ಮಕರಂದ. ಸೊ ಅದನ್ನ ಕೊಡುವಂತಹ ಸಸ್ಯ ಸಂಪತ್ ಇರಬೇಕು, ಮತ್ತೆ ಜೇನು ಕೃಷಿ ಮಾಡೋ ಅಂತವ್ರಿಗೆ ಜೇನು ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇರಬೇಕು. ಸೊ ಅದಕ್ಕೆ ಅವರು ಬೇಕಾಗಿರುವಂತಹ ತರಬೇತಿ ಏನಿದೆ ಪಡ್ಕೊಂಡಿರ್ಬೇಕು. ತರಬೇತಿ ಬೇರೆ ಬೇರೆ ಮೂಲಗಳಿಂದ ತರಬೇತಿ ಸಿಗ್ತದೆ. ಅವರು ನಮ್ಮ ಇಲಾಖೆಯಲ್ಲಿ ಏರ್ಪಡಿಸುವಂತಹ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇಲ್ಲ ಅಂತಂದ್ರೆ ಈಗಾಗಲೇ ಜೇನು ಕೃಷಿ ಮಾಡ್ತಾ ಇರುವಂತಹ ಜೇನು ಕೃಷಿಕರಿಂದ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಸೊ ಇದು ಈ ತರ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಅದಕ್ಕೆ ಬೇಕಾಗುವಂತಹ ಸಸ್ಯ ಮೂಲದ್ದು ಇರಬೇಕು. ಮತ್ತೆ ಜೇನು ಕೃಷಿ ಮಾಡೋದಕ್ಕೆ ಬೇಕಾಗಂತದ್ದು ಜೇನು ಪೆಟ್ಟಿಗೆ ಇದೆ, ಆಮೇಲೆ ಜೇನು ಪೆಟ್ಟಿಗೆ ಇಡೋದಕ್ಕೆ ಸ್ಟ್ಯಾಂಡ್ ಅಂತ ಹೇಳ್ತೀವಿ ಅದು ಬೇಕಾಗತ್ತೆ. ಮುಖ್ಯವಾಗಿ ಜೇನು ಕುಟುಂಬ, ಜೇನು ಕುಟುಂಬ ಅವರ ಅನೇಕ ಮೂಲಗಳಿಂದ ಪಡ್ಕೋಬಹುದು. ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಬೇಕಾಗಂತಹ ಸಹಾಯಧನದ ಸೌಲಭ್ಯ ಎಲ್ಲವೂ ಇದೆ. ಸೊ ಇದೆಲ್ಲಾನು ತಗೊಂಡು ಅವರು ಜೇನು ಕೃಷಿ ಮಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಚಂದ್ರ ಅಂತ ಸರ್. ನಿಮ್ಮ ಪ್ರಶ್ನೆ ಸರ್? ಜೇನು ಸಾಕಾಣಿಕೆಗೆ ಪೆಟ್ಟಿಗಳು ಎಲ್ಲಿ ಸಿಗ್ತವೆ ಸರ್? ಚಂದ್ರವರೇ, ತಾವೆಲ್ಲಿಂದ ಕರೆ ಮಾಡಿರೋದು? ಮೇಡಮ್, ನಾವು ಮಂಡ್ಯ ತಾಲೂಕು ದುದ್ದಾಬುಳಿ ಹುಲಿಕೆರೆ ಕೊಪ್ಪಳ ಗ್ರಾಮದಿಂದ. ಮಂಡ್ಯದಿಂದಲ್ಲ, ಮಂಡ್ಯದಲ್ಲಿ ನಮ್ದು ಹುಲಿಕೆರೆ ಹೋಬಳಿ ಅಂದ್ರೆ ಯಾವ ತಾಲೂಕ್ ಬರುತ್ತೆ? ದುದ್ದಾ ಹೋಬಳಿ ಮೇಡಮ್, ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು. ಮಂಡ್ಯ ತಾಲೂಕ್ನಲ್ಲಿ ನಮ್ದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಆಫೀಸ್ ಕಚೇರಿಗಳಿರ್ತದೆ. ನೀವು ದಯವಿಟ್ಟು ಅಲ್ಲಿಗೆ ಹೋಗಿ, ನಾವು ತೋಟಗಾರಿಕೆ ಇಲಾಖೆಯಿಂದ ಜೇನು ಪೆಟ್ಟಿಗೆ ಮತ್ತೆ ಕುಟುಂಬಗಳ ಸರಬರಾಜುದಾರರನ್ನ ಪಟ್ಟಿ ಮಾಡಿದೀವಿ. ಅವುಗಳದ್ದು ಪಟ್ಟಿ ನಿಮ್ಗೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರ್ಬೋದು ಅಥವಾ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಇರ್ಬೋದು. ಕುಟುಂಬಗಳು ಇಲ್ಲೇ ಸಿಗ್ತಾವಲ್ಲ ಮೇಡಮ್, ಹಳ್ಳಿಗಳಲ್ಲಿ ಮಳೆಗಳಲ್ಲಿ ಇರ್ತಾವಲ್ಲ. ಆಯ್ತು, ನೀವು ಕುಟುಂಬನ ಅಷ್ಟೇ ತಗೋತೀರಿ ಅಂತಂದ್ರೆ ಜೇನ್ ಪೆಟ್ಟಿಗೆಗೆ ಮಾತ್ರ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಜೇನ್ ಪೆಟ್ಟಿಗೆ ಸರಬರಾಜು ಮಾಡೋರ್ದುನು ಅವೇ ಲಭ್ಯ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ಎಲ್ಲ. ನೀವು ಅಲ್ಲಿ ಲೋಕಲ್ ತೋಟಗಾರಿಕೆ ಇಲಾಖೆನ ಸಂಪರ್ಕಿಸಿ ಅದನ್ನ ಪಡ್ಕೊಳ್ಬಹುದು. ಮೇಡಮ್, ಏನ್ ಸಬ್ಸಿಡಿ ಇರ್ತದೆ? ಸಬ್ಸಿಡಿ ಹೇಳ್ತೀವಿ, ಅದೇ ನಮ್ಮ ತೋಟಗಾರಿಕೆ ಇಲಾಖೆನಲ್ಲಿ ಜೇನ್ ಪೆಟ್ಟಿಗೆ ಕುಟುಂಬಕ್ಕೆ 75% ತನಕನು ಸಹಾಯಧನ ಲಭ್ಯ ಇದೆ. ಮೇಡಮ್, ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು? ಡಾಕ್ಯುಮೆಂಟ್ಸ್ ಅದೇ ನಾನು ಹೇಳಿದ್ನಲ್ಲ, ನಮ್ಮ ಸ್ಥಳೀಯ ತೋಟಗಾರಿಕೆ ಇಲಾಖೆ ಕಚೇರಿನ ಸಂಪರ್ಕಿಸಿದ್ರೆ ಏನೇನ್ ದಾಖಲಾತಿ ಕೊಡ್ಬೇಕು ಅನ್ನೋದನ್ನ ಅವರು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ನಮ್ಮ ಹೆಸರಲ್ಲಿ ಜಮೀನು ಇರ್ಬೇಕು. ಜಮೀನು ನೀವು ಬರೀ ಜೇನು ಪೆಟ್ಟಿಗೆ ಮಾತ್ರ ಇಟ್ಕೊಂಡು ಮಾಡ್ತೀನಿ ಅಂತಂದ್ರೆ ಜಮೀನಿನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜೇನು ದುಂಬಿಗಳು ಬರೀ ಒಂದು ಬೆಳೆಗೆ ಅಥವಾ ನಿಮ್ಮ ಬೆಳೆಗೆ ಮಾತ್ರ ಹೋಗುತ್ತೆ ಅಂತ ಏನಿಲ್ಲ. ನಿಮ್ಮ ಸುತ್ತಮುತ್ತ ಅದಕ್ಕೆ ಬೇಕಾಗುವಂತಹ ಪರಾಗ ಮಕರಂದ ಲಭ್ಯತೆ ಇತ್ತು ಅಂತಂದ್ರೆ ನೀವು ಜಮೀನು ಇಲ್ದನೂ ಮಾಡಬಹುದು. ಬಟ್ ನಮ್ಮಲ್ಲಿ ಮಧುವನ ಸ್ಥಾಪನೆ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಮಧುವನ ಸ್ಥಾಪನೆ ಮಾಡಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿನ ಜಮೀನ್ ಬೇಕಾಗತ್ತೆ. ನೀವು ಒಂದೆರಡು ಪೆಟ್ಟಿಗೆ ಇಟ್ಕೊಂಡು ಜೇನು ಸಾಕಣೆ ಮಾಡ್ತೀನಿ ಅಂತಂದ್ರೆ ಜಮೀನಿಂದೇನು ಅವಶ್ಯಕತೆ ಇಲ್ಲ. ಧನ್ಯವಾದ. ಧನ್ಯವಾದ ಮೇಡಮ್ ಅವರೇ. ಈಗ ಭೂರಹಿತರು ಕೂಡ ತಾವು ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಇದರಲ್ಲಿ ಏನು ತೋಟನ ಇರಬೇಕು ಅಥವಾ ಹೊಲ ಗದ್ದೆ ಇರಬೇಕು ಅಂತ ಏನಿಲ್ಲ? ಭೂರಹಿತರಿಗೆ ಅಥವಾ ನಿರುದ್ಯೋಗಿಗಳು ಕೂಡ ತಾವು ಕೊಡ್ತೀರ? ತಗೋಬಹುದು, ಖಂಡಿತವಾಗ್ಲೂ ತಗೋಬಹುದು. ಯಾಕಂದ್ರೆ ಜೇನು ಸಾಕಣೆ ಮಾಡೋದು ಪರಾಗ ಮಕರಂದ ಅಂದ್ರೆ ನಾವು ತೋಟಗಾರಿಕೆ ಇಲಾಖೆನಲ್ಲಿ ರೈತರು ಅವರ ಜಮೀನಿನ ಬೆಳೆಗಳಿಗೆ ಪರಾಗಸ್ಪರ್ಶ ಜೇನುದುಂಬಿಗಳಿಂದ ಆಗೋದ ಮೂಲಕ ಇಳುವರಿ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ. ಈಗ ಯಾರೊಬ್ರು ಜಮೀನು ಇಲ್ದೇ ಇರೋರು ಜೇನು ಕೃಷಿ ಮಾಡೋದಕ್ಕೆ ಆಸಕ್ತಿ ಇದೆ ಅನ್ನೋರು ಅವರು ಒಂದು 4 ಪೆಟ್ಟಿಗೆ ತನಕ ಅವರು ಜಮೀನು ಇಲ್ದೇ ಇರೋಂತವ್ರು 4 ಪೆಟ್ಟಿಗೆ ತನಕ ನಮ್ಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಸೊ ಅವ್ರ ಸುತ್ತಮುತ್ತ ಇರೋ ಜಮೀನಿನ ರೈತರಿಗೆ ಈ ಜೇನುದುಂಬಿಗಳು ಹೋದವಾಗ ಅದು ಇಂಡೈರೆಕ್ಟ್ ಆಗಿ ಅವರ ಬೆಳೆಗಳಿಗೂ ಸಹ ಅದರ ಅನುಕೂಲತೆ ಸಿಗುತ್ತೆ. ಈಗ ಜೇನು ಕೃಷಿ ಸ್ಥಾಪನೆ ಮಾಡಿದ್ದಾರೆ ಅಂತ ಒಂದು ವಿಷಯಕ್ಕೆ ಬಂದಾಗ ವರ್ಷ ಪೂರ್ತಿ ಇದಕ್ಕೆ ಮಕರಂದ ಸಿಗುತ್ತಾ ಅಥವಾ ಸಿಗೋದಿಲ್ಲ, ಹೇಗೆ ಸಿಗದಿದ್ದಾಗ ಏನ್ ಮಾಡಬೇಕು ಅಂತ? ವರ್ಷ ಪೂರ್ತಿ ಯಾವುದೇ ಸ್ಥಳದಲ್ಲಾಗ್ಲಿ ವರ್ಷ ಪೂರ್ತಿ ಬೇಕಾದಂತಹ ಪರಾಗ ಮತ್ತೆ ಮಕರಂದ ಜೇನುತುಂಬಿಗಳಿಗೆ ಸಿಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮೈಗ್ರೇಷನ್ ಬೀ ಕೀಪಿಂಗ್ ಅಥವಾ ಸ್ಥಳಾಂತರ ಜೇನು ಕೃಷಿ ಅನ್ನೋಂಥದ್ದು ಒಂದು ಪದ್ಧತಿ ಪ್ರಚಲಿತದಲ್ಲಿದೆ. ಇದೇನು ಅಂತಂದ್ರೆ, ಈಗ ಮೈಗ್ರೇಷನ್ ಬೀ ಕೀಪಿಂಗ್, ಈಗ ನೀವು ಸ್ಥಳೀಯವಾಗಿ ಒಂದು ನಾಲ್ಕೈದು ಪೆಟ್ಟಿಗೆ ಇಟ್ಕೊಂತು ಅಂತಂದ್ರೆ ನೀವು ಸ್ಟೇಷನರಿ ಬೀ ಕೀಪಿಂಗ್ ಅಂತ ಹೇಳ್ತೀವಿ. ಇಟ್ಟು ಜಾಗದಲ್ಲೇ ಇಟ್ಟು ಸಾಕಣೆ ಮಾಡಬಹುದು. ಪರಾಗ ಮಕರಂದ ಲಭ್ಯ ಆಗದೇ ಇರುವಂತಹ ಟೈಮ್ನಲ್ಲಿ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ನಾವು ಸಕ್ಕರೆ ಪಾಕ ಮಾಡಿ ಜೇನು ಕುಟುಂಬಗಳನ್ನ ಉಳಿಸ್ಕೋಬಹುದು. ಬಟ್ ನೀವು ಹೆಚ್ಚು ಹೆಚ್ಚು ಜೇನು ಕುಟುಂಬಗಳನ್ನ ಇಟ್ಕೊಂಡಾಗ ಅದಕ್ಕೆ ವರ್ಷ ಪೂರ್ತಿ ಆಹಾರ ಲಭ್ಯತೆ ಆಗಬೇಕು ಅಂತಂದ್ರೆ ನಾವು ಸ್ಥಳಾಂತರ ಜೇನು ಕೃಷಿ ಮಾಡಲೇಬೇಕಾಗುತ್ತೆ. ಸ್ಥಳಾಂತರ ಯಾವ ತರ? ಸ್ಥಳಾಂತರ ಅಂದ್ರೆ ಈಗ ನೋಡಿ, ವರ್ಷ ಪೂರ್ತಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಉದಾಹರಣೆಗೆ ಸೂರ್ಯಕಾಂತಿ ಕೆಲವು ಕಡೆ ಬೆಳೀತಾರೆ, ಕೆಲವು ಕಡೆ ಎಳ್ಳಿದೆ, ಕೆಲವು ಕಡೆ ಇದು ತೊಗರಿ ಅಂತ ಹೇಳ್ತಾರೆ. ಅದೇ ತರ ಅನೇಕ ತರಕಾರಿ ಬೆಳೆಗಳಿರ್ಬೋದು, ತೆಂಗಿರ್ಬೋದು, ರಬ್ಬರು, ಯುಕಲಿಪ್ಟಸ್, ಈ ತರ ಎಲ್ಲ. ಈಗ ಸ್ಥಳಾಂತರ ಜೇನು ಕೃಷಿ ಮಾಡೋಂಥವ್ರು ಯಾವ್ಯಾವ ಸ್ಥಳದಲ್ಲಿ ಏನೇನು ಅವ್ರಿಗೆ ಜೇನು ತುಂಬಿಗಳಿಗೆ ಆಹಾರ ಲಭ್ಯತೆ ಇದೆ ಅನ್ನೋದು ಒಂದು ಸರ್ವೆ ತರ ಮಾಡಿ ಎಲ್ಲಿ ತಗೊಂಡೋಗ್ಬೋದು ಅಲ್ಲಿಂದ ರೈತರ ಬಗ್ಗೆ ಸಂಪರ್ಕದಲ್ಲಿ ಇಟ್ಕೊಂಡು ಆ ಸ್ಥಳಕ್ಕೆ ತಗೊಂಡೋಗಿಟ್ಟು ಜೇನು ಕೃಷಿ ಮಾಡಿದ್ರೆ ಅತ್ಯಂತ ಸಫಲವಾಗಿ ಜೇನು ಕೃಷಿ ಮಾಡಬಹುದು. ಮತ್ತೆ ತರಬೇತಿ ಅಂತ ವಿಷಯಕ್ಕೆ ಬಂದಾಗ, ಹೇಗೆ ನೀವು ಉಚಿತವಾಗಿ ತರಬೇತಿ ಕೊಡ್ತೀರಾ ನಿಮ್ಮ ಇಲಾಖೆಯಿಂದ? ಹೇಗೆ ಜೇನು ಕೃಷಿ ಮಾಡಬೇಕು, ನನಗೆ ಆಸೆ ಇದೆ, ಇದರಲ್ಲಿ ನಾನು ಒಂದು ಉದ್ಯಮವಾಗಿ ಮಾಡ್ತೀನಿ ಅನ್ನೋದಾದ್ರೆ ಹೇಗೆ ಅದನ್ನ ತರಬೇತಿ ಪಡ್ಕೋಬಹುದು? ಮಾಡ್ಕೋಬಹುದು. ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಅನೇಕ ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಅನುದಾನ ಒದಗಿಸಿದೀವಿ. ಎಲ್ಲಾ ತಾಲೂಕು ಮಟ್ಟದಲ್ಲಿ ಅವರು ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಅನುದಾನ ಲಭ್ಯತೆ ಮೇರೆಗೆ ಅವರು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಮತ್ತೆ ಇನ್ನ ವಾಣಿಜ್ಯ ಮಟ್ಟದಲ್ಲಿ ಅಥವಾ ನಾನು ಜೇನು ಕೃಷಿನ ಉದ್ದಿಮೆಯಾಗಿ ಡೆವಲಪ್ ಮಾಡ್ಕೋತೀನಿ, ನನಗೆ ಹೆಚ್ಚು ಇದ್ರ ಬಗ್ಗೆ ಅನುಭವ ಬೇಕು ಅನ್ನೋಂಥವ್ರು, ಈಗ ನಿರುದ್ಯೋಗಿ ಯುವಕರಿರ್ಬೋದು, ಅವರು ಮುಖ್ಯವಾಗಿ ರೈತರ ಮಕ್ಕಳಾಗಿರ್ಬೇಕು, ಅಂತವ್ರಿಗೆ ನಾವು ಭಾಗಮಂಡಲದಲ್ಲಿ ಸ್ಟೈಫಂಡ್ ಸಹಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ ಹಲೋ ಹಾ, ತಮ್ಮ ಹೆಸರು? ನಾವು ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಭೀಮರಾವ್ ಅವರೇ, ತಮ್ಮ ಪ್ರಶ್ನೆ? ಜೇನುಗೂಡ ಎಲ್ಲಿ ಸಿಗ್ತಾವ್ರಿ? ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಮುಂದೆ ಈ ಮುಂಚೆ ಪ್ರಶ್ನೆ ಮಾಡಿದ್ರು, ಅವರಿಗೆ ಉತ್ತರ ಕೊಟ್ಟೆ ನಾನು. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಸ್ಟ್ಯಾಂಡು ಅಥವಾ ಜೇನು ಕೃಷಿಗೆ ಬೇಕಾದಂತಹ ಪರಿಕರಗಳ ಸರಬರಾಜುದಾರರನ್ನ ಎಂಪನಲ್ ಮಾಡಿದೀವಿ, ಪಟ್ಟಿ ಮಾಡಿದೀವಿ. ನಿಮ್ದು ಈ ಸ್ಥಳೀಯ ತೋಟಗಾರಿಕೆ ಇಲಾಖೆ ಇದೆಯಲ್ಲ, ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಇರಬಹುದು, ಇಲ್ಲ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರಬಹುದು, ಅಲ್ಲಿಗೆ ನೀವು ದಯವಿಟ್ಟು ಸಂಪರ್ಕ ಮಾಡಿ ಎಲ್ಲಿ ಸಿಗ್ಬೋದು ಸಿಗುತ್ತೆ ಅನ್ನೋ ಮಾಹಿತಿನ ಪಡ್ಕೊಳ್ಬಹುದು. ಸಾಕಿದ ನಂತರ ನಿಮ್ಗೆ ಜೇನುತುಪ್ಪ ಎಷ್ಟು ದಿನಕ್ಕೆ ತೆಗಿತೀರಿ ಅನ್ನೋಂಥದ್ದು ಅದಕ್ಕೆ ಲಭ್ಯವಾಗುವಂತ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಮುಖ್ಯವಾದ ಆಹಾರ ಪರಾಗ ಮಕರಂದ ಅಲ್ವಾ? ಸೊ ಅದು ಹೆಚ್ಚಿನ ಮಟ್ಟದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇತ್ತು ಅಂತಂದ್ರೆ ನೀವು ಒಂದ್ ತಿಂಗಳೊಳಗನೆ ಜೇನುತುಪ್ಪ ತೆಗಿಬಹುದು. ಸೊ ಎಲ್ಲವನ್ನು ನೀವು ಜೇನುತುಪ್ಪ ಎಷ್ಟು ಬೇಗ ತೆಗಿತೀರಿ ಅನ್ನೋದು ಅದಕ್ಕೆ ಮುಖ್ಯವಾಗಿ ಸಿಗೋ ಆಹಾರದ ಮೇಲೆ ಅವಲಂಬಿತ ಆಗಿರುತ್ತೆ. ಜೇನು ಪೆಟ್ಟಿಗೆ ಜೊತೆಗೆ ಜೇನುಗೂಡು, ಸ್ಟ್ಯಾಂಡು ಎಲ್ಲಾ ಒಂದು ಪ್ಯಾಕೇಜ್ ಆಗಿ ಡಿಪಾರ್ಟ್ಮೆಂಟ್ ಇಂದ ನಾವು ಅಂದ್ರೆ ಎಂಪನಲ್ ಸರಬರಾಜುದಾರರ ಮೂಲಕ ಸಪ್ಲೈ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಗೆ ಸಹಾಯಧನ ಸಹ ಲಭ್ಯ ಇದೆ. ನಮಸ್ಕಾರ ನಮಸ್ತೆ ಮೇಡಮ್ ಅವರೇ. ಮತ್ತೆ ಎಂತ ಒಂದು ಸ್ಥಳನ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಈಗ ಸುಮಾರು ಜನ ನಗರ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ನಾನು ಜೇನು ಕೃಷಿ ಮಾಡಬೇಕು ಅನ್ನೋರು ಇದ್ರೆ ಅಂದ್ರೆ ಆ ಒಂದು ಸ್ಥಳ ಹೇಗಿರ್ಬೇಕು ಅಂತೀರಾ? ಜೇನು ಕೃಷಿನ ಆಕ್ಚುಲಿ ಪಟ್ಟಣ ಪ್ರದೇಶದಲ್ಲೂ ಸಹ ಸುಮಾರು ಜನ ಮಾಡ್ತಾ ಇದಾರೆ. ಅವ್ರ ಟೆರೆಸ್ ಗಾರ್ಡನ್ ಅಂದ್ರೆ ಅಂತವ್ರನ್ನ ನಾವು ಹಾಬಿ ಬೀ ಕೀಪರ್ಸ್ ಅಂತ ಹೇಳ್ತೀವಿ. ಹಾಬಿ ಬೀ ಕೀಪರ್ಸ್ಗೂ ಸಹ ನಾವು ಜೇನು ಪೆಟ್ಟಿಗೆಗೆ ಸಹಾಯಧನ ಕೊಡ್ತಾ ಇದೀವಿ. ಅಂದ್ರೆ ಜೇನು ಪೆಟ್ಟಿಗೆ ಮಾಡೋದಿಕ್ಕೆ ಮುಖ್ಯವಾಗಿ ಅದಕ್ಕೆ ಬೇಕಾದಂತಹ ಪರಾಗ ಮತ್ತೆ ಮಕರಂದದ ಲಭ್ಯತೆ ಇರಬೇಕು ಮೊದಲನೇ ಹಂತದಲ್ಲಿ. ಮತ್ತೆ ಶುದ್ಧವಾದ ನೀರು ತುಂಬಾ ಅತಿ ಮುಖ್ಯ. ಅದಕ್ಕೆ ಶುದ್ಧವಾದ ನೀರು ಲಭ್ಯ ಇರಬೇಕು, ಪರಾಗ ಮಕರಂದ ಕೊಡುವಂತಹ ಸಸ್ಯ ಸಂಪತ್ತಿರಬೇಕು, ಮತ್ತೆ ಹೆಚ್ಚು ಈ ಉದ್ದಿಮೆಗಳು, ಫ್ಯಾಕ್ಟರಿಗಳು, ಹೊಗೆ ಬರುವಂತಹದ್ದು, ಮಾಲಿನ್ಯ ಪ್ರದೇಶ ಇರಬಾರ್ದು, ಆದಷ್ಟು ಶುದ್ಧವಾಗಿರ್ಬೇಕು ಅಂತ ಪ್ರದೇಶ, ಮತ್ತೆ ಹೆಚ್ಚು ಜನಜಂಗುಳಿ ಇರುವಂತ ಪ್ರದೇಶ ಆಗ್ಲಿ, ಆಮೇಲೆ ತುಂಬಾ ದಟ್ಟವಾದ ಕಾಡು ಅದೆಲ್ಲ ಇರಬಾರ್ದು. ಪರಗ ಮಕರಂದ ಇರಬೇಕು, ಶುದ್ಧವಾದ ನೀರು ಇರಬೇಕು, ಸ್ವಲ್ಪ ಕಾಮ್ ಆಗಿರುವಂತಹದ್ದು, ಅಂತ ಸ್ಥಳದಲ್ಲಿ ಯಾರು ಬೇಕಾದ್ರೂ ಜೇನು ಸಾಕಾಣಿಕೆ ಮಾಡಬಹುದು. ಈಗ ಅಥವಾ ಕೃಷಿ ವಲಯ ಅಥವಾ ತೋಟಗಾರಿಕಾ ಪ್ರದೇಶಗಳಲ್ಲಿ ಜೇನು ಸಾಕಾಣಿಕೆ ಮಾಡೋದಾದ್ರೆ ಅಲ್ಲಿ ಏನು ಈ ಒಂದು ಕೀಟನಾಶಕಗಳ ಸಿಂಪರಣೆ ಕೂಡ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ, ಹೇಗೆ ಅದನ್ನ ಯಾವ ತರ ಈ ಜೇನು ನೊಣಗಳಿಗೆ ಹಾನಿ ಆಗದಂಗೆ ಮಾಡ್ಕೋಬಹುದು ಅನ್ನೋದು ತಾವು ಹೇಳ್ತೀರಾ? ಹೌದು, ಅಂದ್ರೆ ಅದೇ ಜೇನು ದುಂಬಿಗಳಿಗೆ ಕೀಟನಾಶಕಗಳ ಬಳಕೆಯಿಂದ ಹಾನಿ ಆಗೋದಂತೂ ಅದು ಎಲ್ಲರಿಗೂ ಗೊತ್ತಿರುವಂತದ್ದೇನೆ. ಸೊ ಅದಕ್ಕೆ ಅದನ್ನ ತಡೆಗಟ್ಟೋದಕ್ಕೆ ಜೇನು ಕೃಷಿಕರು ಅನೇಕ ಅಂದ್ರೆ ರೈತರು ಅನೇಕ ಪ್ರಿಕಾಷನರಿ ಮೆಷರ್ಸ್ ನ ತಗೋಬಹುದಾಗಿರುತ್ತೆ. ಮುಖ್ಯವಾಗಿ ಜೇನು ದುಂಬಿಗಳು ಬೆಳಗ್ಗೆ ಆಗ್ತಿದ್ದಂಗೆ ಅದು ಪರಾಗ ಮತ್ತೆ ಮಕರಂದದ ಕಲೆಕ್ಷನ್ಗೆ ಅಂತ ಎಲ್ಲಾ ಕಡೆ ಅವು ಹೊರಡ್ತವೆ. ಸೊ ಈ ಸಿಂಪರಣೆ ಮಾಡೋರು ಜೇನು ದುಂಬಿಗಳು ಕುಟುಂಬದಿಂದ ಪೆಟ್ಟಿಗೆಯಿಂದ ಆಚೆ ಹೋಗಕ್ ಮುಂಚೆ ಸಿಂಪಡಣೆ ಮಾಡ್ಕೊಳ್ಳೋದು ಅತ್ಯುತ್ತಮ. ಇಲ್ಲ ಅಂತಂದ್ರೆ ಸಂಜೆ ಅವು ಮತ್ತೆ ಗುಡಿಗೆ ವಾಪಸ್ ಮರಳ್ತವೆ. ಸೊ ಸಂಜೆ ಅವು ವಾಪಸ್ ಮರಳಿದ ನಂತರ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದಾಗ್ಲಿ ಆ ತರದ್ ಮಾಡೋದು ಉತ್ತಮ. ಮತ್ತೆ ಸ್ವಲ್ಪ ಏನದು ರೆಸಿಡ್ಯುಯಲ್ ಎಫೆಕ್ಟ್ ಇರುವಂತದ್ದು ಕೀಟನಾಶಕ ಇರುತ್ತೆ ಅಂತ ಅದಲ್ಲಿ ಅಪಾಯಕಾರಿ ಕೀಟನಾಶಕಗಳನ್ನು ಅಂತ ಅಂತ ಅಂದಾಗ ಅವರು ಪೆಟ್ಟಿಗೆನ ಆದಷ್ಟು ಕವರ್ ಮಾಡಿ ಅದಕ್ಕೆ ಸಕ್ಕರೆ ಪಾಕ ಕೊಟ್ಟು ಕುಟುಂಬ ಇದ್ರಲ್ಲಿ ಪೆಟ್ಟಿಗೆ ಒಳಗಡೆನೆ ಜೇನು ದುಂಬಿಗಳು ಒಳಗಡೆ ಇರೋಂಗೆ ಮತ್ತೆ ಹೆಚ್ಚು ಹಾರಾಟ ಮಾಡ್ದಂಗೆ ನೋಡ್ಕೊಂಡು ಕಾಪಾಡ್ಕೊಳ್ಳೋದು. ಇಷ್ಟು ದಿನ ಈಗ ಸಿಂಪರಣೆ ಮಾಡಿದೀವಿ, ಹುಳ ಇಷ್ಟು ದಿನ ಬರ್ದಂಗೆ ಇದ್ರೆ ಅದು ಸುರಕ್ಷಿತ ಅಂತಿರತಾವು? ಅದೇ ಅವ್ರು ಯಾವ ತರದ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ನಿರ್ಧರಿತ ಆಗುತ್ತೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ಅಚ್ಚುಪುಟ್ ತಾಲೂಕು ಸೋಸ್ಟ್ರೆ ಗ್ರಾಮದಿಂದ ಎಸ್ ಮಾಧವ ಶೆಟ್ಟರ್ ಮಾಡ. ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಇಲಾಖೆಗೆ ಸ್ವಾಗತ. ಗುರುಗಳೇ, ಗುರುಗಳೇ ನಮಸ್ಕಾರ. ತಮ್ಮ ಪ್ರಶ್ನೆ ಸರ್, ನಾವು ಈಗ ಜೇನು ತುಳಸಿ ಸಾಕಣೆ ಮಾಡ್ತೀವಿ. ಎಷ್ಟು ದಿವಸ ಟ್ರೈನಿಂಗ್ ಹೋಗ್ಬೇಕು ಗುರುಗಳೇ? ತರಬೇತಿ ಎಷ್ಟು ದಿನ ಅಂತ? ತರಬೇತಿ ಈಗ ತೋಟಗಾರಿಕೆ ಇಲಾಖೆಯಿಂದ 2 ದಿನದ ಅವಧಿಯ ತರಬೇತಿ ಕಾರ್ಯಕ್ರಮನ ನಾವು ಸ್ಥಳೀಯವಾಗಿ ಕೊಡ್ತೀವಿ. ಅದೇ ಈಗ ರೈತರ ಮಕ್ಕಳಾದ್ರೆ ಅವ್ರಿಗೆ ನಾನು ಈಗ ಹೇಳ್ತಾ ಇದ್ದೆ, ಭಾಗಮಂಡಲದಲ್ಲಿ ನಮ್ದು ಜೇನುಗಾರಿಕೆ ತರಬೇತಿ ಕೇಂದ್ರ ಇದೆ, ಅಲ್ಲಿ 3 ತಿಂಗಳದ ಅವಧಿದು ರೈತ ಮಕ್ಕಳಿಗೆ ಕೊಡ್ತೀವಿ. 3 ತಿಂಗಳ ಅವಧಿ ತರಬೇತಿ ಕಾರ್ಯಕ್ರಮ ಇದೆ, ಅಲ್ಲಿ ಅವ್ರಿಗೆ ಸ್ಟೈಫಂಡ್ ಕೊಟ್ಟು ಅವರು ಅಲ್ಲೇ ಉಳ್ಕೋಬೇಕಾಗತ್ತೆ. ಸೊ ಈ ತರದ ತರಬೇತಿ ಪಡ್ಕೊಂಡಾಗ ಅವರು ಜೇನು ಕೃಷಿಯಲ್ಲಿ ಒಂದು ಪರಿಪಕ್ವತೆ ಅಥವಾ ಪಾರಿಣ್ಯತೆನ ಸಾಧಿಸಬಹುದು. ಕಳಿಸಬಹುದು. ಈಗ ಈ ವರ್ಷ ನವೆಂಬರ್ ಅಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ. 10 ಜನ ತರಬೇತಿ ಕಾರ್ಯಕ್ರಮ ಈ ಸಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಆಕ್ಚುಲಿ ಈಗ ನವೆಂಬರ್ ಇಂದ ಫೆಬ್ರವರಿ ಜೇನು ಕೃಷಿಗೆ ಸೂಕ್ತ ಆಗಿರೋದ್ರಿಂದ ಈ 3 ತಿಂಗಳ ಅವಧಿನಲ್ಲಿ ನಾವು ಆ ತರಬೇತಿ ಕಾರ್ಯಕ್ರಮ ಏರ್ಪಡಿಸ್ತೀವಿ. ಸಂತೋಷ ಮೇಡಮ್. ಥ್ಯಾಂಕ್ ಯು. ಹೇಮಲತ್ ಅವರೇ, ಈ ವಿಶೇಷವಾಗಿ ಚಳಿಗಾಲದಲ್ಲಿ ಜೇನು ಸಾಕಾಣಿಕೆಯನ್ನ ಶುರು ಮಾಡುವಂತದ್ದು ಅಥವಾ ಜೇನಿನ ಒಂದು ಚಟುವಟಿಕೆಗಳು, ಹುಳದ ಚಟುವಟಿಕೆ ಜಾಸ್ತಿ ಇರುತ್ತೆ ಅಂತ ನಾವು ನೋಡಿದೀವಿ. ಈಗ ಏನನ್ನ ಒಂದು 4-5 ಪೆಟ್ಟಿಗೆ ಇಟ್ಕೋಬೇಕು, ಈಗಲಿಂದ ಶುರು ಮಾಡಬೇಕು ಅನ್ನೋದಾದ್ರೆ ಯಾವ ತರ ಅವರಿಗೆ ಒಂದು ಸಬ್ಸಿಡಿ ಅಥವಾ ಒಂದು ರಿಯಾಯಿತಿ ದರದಲ್ಲಿ ಹೇಗೆ ಅದೊಂದು ಘಟಕ ಅಂದ್ರೆ ಎಷ್ಟು ವೆಚ್ಚ ಇರುತ್ತೆ, ಎಷ್ಟು ನೀವು ಅವರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೀರಾ? ಈಗ ನಾವು ಆಕ್ಚುಲಿ ನವೆಂಬರ್ ಇಂದ ಏಪ್ರಿಲ್ ತನಕ ಜೇನು ಸುಗ್ಗಿ ಕಾಲ ಅಂತ ಹೇಳ್ತೀವಿ. ಈಗ ಈ ಟೈಮ್ನಲ್ಲಿ ಅವಕ್ಕೆ ಸ್ವಾಭಾವಿಕವಾಗಿ ಹೆಚ್ಚು ಮಕರಂದ ಮತ್ತೆ ಪರಾಗ ಅದೆಲ್ಲ ಲಭ್ಯ ಇರುತ್ತೆ. ಯಾಕಂದ್ರೆ ನೈಸರ್ಗಿಕವಾಗಿ ಹೆಚ್ಚು ಹೂಗಳು ಅವೆಲ್ಲ ಈ ಟೈಮ್ನಲ್ಲಿ ಅವಕ್ಕೆ ಸಿಗ್ತದೆ. ಸೊ ಈ ತರ ಜೇನು ಕೃಷಿ ಪ್ರಾರಂಭ ಮಾಡಬೇಕು ಅನ್ನೋರು ತೋಟಗಾರಿಕೆ ಇಲಾಖೆನ ಸಂಪರ್ಕಿಸಬಹುದು. ತೋಟಗಾರಿಕೆ ಇಲಾಖೆನಲ್ಲಿ ನಾವು ಜೇನು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್ ಇದಕ್ಕೆ 75% ಸಬ್ಸಿಡಿ ಕೊಡ್ತೀವಿ. 75% ಸಬ್ಸಿಡಿ ಅಂತಂದ್ರೆ 4,500 ರೂಪಾಯಿಗೆ ಅವ್ರಿಗೆ 3,375 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಒಂದು ಪೆಟ್ಟಿಗೆಗೆ. ಸೊ ಅಂತದ್ದು ಗರಿಷ್ಠ 10 ಪೆಟ್ಟಿಗೆ ತನಕ ತಗೋಬಹುದು ಜಮೀನ್ ಇದ್ದಂತವ್ರು. ಪೆಟ್ಟಿಗೆ ಅಂದ್ರೆ ಅದಕ್ಕೆ ನೀಡುವಂತ ಸ್ಟ್ಯಾಂಡ್ ಕೂಡ ಸೇರಿ? ಸ್ಟ್ಯಾಂಡ್ ಎಲ್ಲ ಸೇರಿ, ಸ್ಟ್ಯಾಂಡು ಪೆಟ್ಟಿಗೆ ಕುಟುಂಬ ಜೇನು ಕುಟುಂಬ ಅಷ್ಟು ಸೇರಿರುತ್ತೆ. ಸೊ ಅದಕ್ಕೆ ಅವ್ರಿಗೆ 75% ಸಬ್ಸಿಡಿ ಇರುತ್ತೆ. ಇದೇ ತರ ಉದ್ದಿಮೆಯಾಗಿ ಅಥವಾ ಕಮರ್ಷಿಯಲ್ ಆಗಿ ಜೇನು ಕೃಷಿ ಮಾಡ್ಕೋತೀನಿ ಅನ್ನೋಂತವ್ರಿಗೆ ಮಧುವನ ಸ್ಥಾಪನೆಗೆ ಅಂತ ಸಬ್ಸಿಡಿ ಕೊಡ್ತೀವಿ. ಅದು ಅದಕ್ಕೂ 75% ಸಬ್ಸಿಡಿ ಇದೆ. 1,00,000 ಅವರು ಇನ್ವೆಸ್ಟ್ ಮಾಡಿದ್ರೆ 75,000 ಅವರಿಗೆ ಸಬ್ಸಿಡಿ ಸಿಗ್ತದೆ. ಆಮೇಲೆ ಹನಿ ಎಕ್ಸ್ಟ್ರಾಕ್ಟ್ ಅಥವಾ ಜೇನುತುಪ್ಪ ತೆಗೆಯೋ ಯಂತ್ರ ಅಂತ ಇದೆ. ಈಗ ಜೇನು ಸಾಕಣೆ ಮಾಡಿದ್ಮೇಲೆ ಜೇನುತುಪ್ಪನ ಕಲಬೆರಕೆ ಇಲ್ದಂಗೆ ಶುದ್ಧವಾದ ಜೇನುತುಪ್ಪ ತೆಗಿಬೇಕು ಅಂದ್ರೆ ಹನಿ ಎಕ್ಸ್ಟ್ರಾಕ್ಟರ್ ಅಥವಾ ಜೇನು ತೆಗೆಯೋ ಯಂತ್ರ ಬೇಕಾಗುತ್ತೆ. ಅದಕ್ಕೂ ಸಹ ಸಬ್ಸಿಡಿ ನಮ್ಮಲ್ಲಿ ಲಭ್ಯ ಇದೆ. 75% ಸಬ್ಸಿಡಿ. ಮಧುವನ ಅಂತ ಹೇಳ್ತಿದ್ರಲ್ಲ, ಏನ್ ಹಾಗಂದ್ರೆ? ಮಧುವನ ಅಂತಂದ್ರೆ ಎಪಿಯರಿ ಯೂನಿಟ್ ಅಂತ ಹೇಳ್ತೀವಿ. ಈಗ ಮಧು ಜೇನು ಕೃಷಿ ಮಾಡಬೇಕು ಅಂತಂದ್ರೆ ಒಂದಷ್ಟು ಸಲಕರಣೆಗಳೆಲ್ಲ ಬೇಕಾಗುತ್ತೆ. ಈಗ ಮಧುವನ ಅನ್ನೋದು ಕಾರ್ಯಕ್ರಮದಲ್ಲಿ ನಾವೊಂದು 18 ಜೇನು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್ ಅಕ್ಕ ಕಾಲೋನಿ ಅವರು ಡೆವಲಪ್ ಮಾಡಿಕೊಂಡು ಅದನ್ನ ಡಿವೈಡ್ ಮಾಡಿಕೊಂಡು ಹೆಚ್ಚಿನ ಜೇನು ಕುಟುಂಬಗಳನ್ನ ಮಾಡ್ಕೋಬೇಕು ಅಂದ್ರೆ ಮರಿಜೇನು ಪಾಲನಾ ಪೆಟ್ಟಿಗೆ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್ ಬಾಕ್ಸ್ ಅಂತ ಹೇಳ್ತೀವಿ ಅದನ್ನ. ಅದನ್ನ ತಗೋಬಹುದು. ಆಮೇಲೆ ಈ ಜೇನು ತೆಗೆಯ ಯಂತ್ರ ಇರ್ಬೋದು, ಗ್ಲೌಸ್, ಬಿ ವೇಲ್, ಈ ತರದ್ದು ಹನಿ ಎಕ್ಸ್ಟ್ರಾಕ್ಟರ್, ಈ ತರದ್ದೆಲ್ಲ ಸಲಕರಣೆಗಳನ್ನ ಒಳಗೊಂಡಂತಹ ಒಂದು ಸೆಟ್ ಆಫ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಾ ಇದೆ, ತಮ್ಮ ಹೆಸರು ಹೇಳಿ. ಹಲೋ, ಬಾಬುರಾವ್. ಬಾಬುರಾವ್ರೇನೆ ತಮ್ಮ ಪ್ರಶ್ನೆ? ಪ್ರಶ್ನೆ, ಈಗ ಜೇನು ಸಾಕಾಣಿಕೆಗೆ ನಮ್ಮ ವಿಜಯಪುರ ಜಿಲ್ಲೆ ಅಂತ ಹಿಂದುಳಿದ ಜಿಲ್ಲೆಗೆ ವಿಶೇಷ ಏನಾದರೂ ಸೌಲಭ್ಯ ಉಂಟಾ? ಹೇಗೆ ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷವಾದಂತಹ ಸವಲತ್ತು ಇದೆಯಾ ಅಂತ ಕೇಳ್ತಿದ್ದಾರೆ. ರೈತರ ಮಕ್ಕಳಿಗೆ ಮಾತ್ರ ಅವಕಾಶ ಇದೆ, ಇಲ್ಲ ಇಲ್ಲ ಖಂಡಿತ. ರೈತರ ಮಕ್ಕಳಿಗೆ ನಾನು ಹೇಳಿದ್ದು ಭಾಗಮಂಡಲದಲ್ಲಿ 3 ತಿಂಗಳು ತರಬೇತಿ ಕಾರ್ಯಕ್ರಮ ಅಂತ ಏನ್ ಹೇಳದ್ನಲ್ಲ, ಅದಕ್ಕೆ ಮಾತ್ರ ರೈತರ ಮಕ್ಕಳಾಗಿರ್ಬೇಕು. ಯಾಕಂದ್ರೆ ಅವರು ಅಂದ್ರೆ ಜಮೀನೆಲ್ಲ ಇರಬೇಕು ಅವ್ರಿಗೆ, ಅಂತವ್ರಾಗಿರ್ಬೇಕು. ಅದನ್ನು ಹೊರತುಪಡಿಸಿ ಇಲಾಖೆ ವತಿಯಿಂದ ಏರ್ಪಡಿಸುವಂತಹ ತರಬೇತಿಗೆ ಯಾರು ಬೇಕಾದ್ರೂ ಆಸಕ್ತರು ಭಾಗವಹಿಸಬಹುದು. ಅವರು ನಿರುದ್ಯೋಗಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಜೇನು ಕೃಷಿ ಮಾಡೋದಕ್ಕೆ ಆಸಕ್ತಿ ಇರುವಂತಹ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ತರಬೇತಿ ಕೇಂದ್ರಗಳಿವೆಯಾ? ಹೇಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಇದೆ, ಉತ್ತರ ಕರ್ನಾಟಕದಲ್ಲಿ ಬೀಳ್ಗಿ ಅನ್ನೋ ಕಡೆಗೆ ಒಂದು ತರಬೇತಿ ಕೇಂದ್ರ ಇದೆ, ಧಾರವಾಡದಲ್ಲಿ ಅಳ್ನಾವರ ಅಂತ ಅನ್ನೋ ಕಡೆಗೂ ಒಂದು ತರಬೇತಿ ಕೇಂದ್ರ ಇದೆ. ಇಲ್ಲೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ. ನಮಸ್ತೆ. ಮತ್ತೆ ಈ ಜೇನು ನಾವು ಸಂಗ್ರಹಣೆ ಮಾಡಿದೀವಿ, ಇದನ್ನ ಮಾರಾಟ ಮಾಡಬೇಕು ಅನ್ನೋದಾದ್ರೆ ಅದು ಒಂದು ಉದ್ಯಮ ಲಾಭದಾಯಕವಾದಂತಹದ್ದು ತುಂಬಾ ಕೇಳ್ತಾ ಇದೀವಿ. ಹೇಗಿದನ್ನ ಅವರು ಮಾರಾಟ ಮಾಡುವಂತಹ ವಿಧಾನ ಹೇಗಿರುತ್ತೆ ಅಂತ? ಜೇನುತುಪ್ಪ ಆಕ್ಚುಲಿ ಬೇಡಿಕೆಗಿಂತ ಕಡಿಮೆನೇ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ನಮ್ಮಲ್ಲಿ ಉತ್ಪಾದನೆ ಇಲ್ಲ, ಹಂಗಾಗಿ ಮಾರಾಟ ಮಾಡೋದು ಅಂತಹ ಸಮಸ್ಯೆ ಏನು ಆಗೋದಿಲ್ಲ. ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಅನೇಕ ಫ್ಲವರ್ ಶೋಗಳು ಅಥವಾ ಬೇರೆ ಬೇರೆ ಮೇಳಗಳು, ಮಾವು ಮೇಳ ಇರ್ಬೋದು, ಆಮೇಲೆ ಲಾಲ್ಬಾಗ್ನಲ್ಲಿ ನಾವು ಪ್ರತಿ ವರ್ಷ 2 ರಿಪಬ್ಲಿಕ್ ಡೇ ಫ್ಲವರ್ ಶೋ ಮತ್ತೆ ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಈ ತರದ ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ವರ್ಷವಾರು ಏರ್ಪಡಿಸ್ತಾ ಇರ್ತಾರೆ. ಸೊ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜೇನು ಕೃಷಿಕರಿಗೆ ಅವರು ಜೇನುತುಪ್ಪ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ತೀವಿ. ಸೊ ಈ ತರ ಜೇನುತುಪ್ಪ ಮಾರಾಟ ಮಾಡೋದು ಏನಂತಹ ಸಮಸ್ಯೆ ಏನಾಗಿಲ್ಲ. ಮತ್ತೆ ಈಗ ನಾವು ಬ್ರ್ಯಾಂಡಿಂಗ್ ಅಂತ ಅನ್ನೋದು ಒಂದು ಶುರು ಮಾಡಿದೀವಿ ಅಂತ ಈಗಾಗಲೇ ಹೇಳಿದೆ ನಾನು. ಹಲೋ, ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ನಿಮ್ಮ ಪ್ರಶ್ನೆ? ಸರ್, ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆ ಕೇಂದ್ರ ಯಾವ್ದಾದ್ರು ಇದೆಯಾ ಸರ್ ಇಲ್ಲಿ ನಮ್ಮ ರೈತರಿಗೆ? ಅಂದ್ರೆ ಫಲಾನುಭವಿಗಳು ಆಲ್ರೆಡಿ ಸಾಕ್ತಾ ಇರೋರಾ, ಈಗಾಗ್ಲೇ ಸಾಕ್ತಾ ಇರೋರು ಇದಾರ ಅಂತ ತಾವ್ ಕೇಳ್ತಿದ್ದೀರಾ? ಬೇರೆ ಫ್ರೆಂಡ್ಸ್ ಸಾಕಿದಾರ ಸರ್. ಇವ್ರು ಬೇರೆ ನಮ್ಮ ರೈತರಿಗೆ ತರಬೇತಿ ಕೊಡೋದಕ್ಕಾಗಿ ಕೇಂದ್ರಗಳು ಬೇರೆ ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಯಾವ್ದಾದ್ರು? ಬಳ್ಳಾರಿನಲ್ಲಿ ತರಬೇತಿ ಕೇಂದ್ರಗಳು ಎಲ್ಲಿದ್ದಾವೆ ಅಂತ ತಾವ್ ಕೇಳ್ತಿದ್ದೀರಾ? ಬಳ್ಳಾರಿನಲ್ಲಿ ತರಬೇತಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದಾನೇ ಆಯೋಜಿಸ್ತಾರೆ. ಅದಕ್ಕೆ ಈಗ ನಾನು ಈಗಾಗಲೇ ಹೇಳ್ದಂಗೆ ಧಾರವಾಡ ಅಥವಾ ಜಾಂಬೋ ಇದರಲ್ಲಿ ಉತ್ತರ ಕನ್ನಡ ಭಾಗಮಂಡಲದಲ್ಲಿ ಇದ್ದಂಗೆ ಪ್ರತ್ಯೇಕ ತರಬೇತಿ ಕೇಂದ್ರಗಳಂತ ಇಲ್ಲ, ಬಟ್ ತೋಟಗಾರಿಕೆ ಇಲಾಖೆ ವತಿಯಿಂದ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದಾರೆ. ಅಲ್ಲಿ ಎಂಪನಲ್ಡ್ ಜೇನುಪೆಟ್ಟಿಗೆ ಉತ್ಪಾದಕರು ಇದ್ದಾರೆ. ಸೊ ತರಬೇತಿ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆ ವತಿಯಿಂದಾನೇ ನೀಡ್ತಾರೆ. ಹೌದು ಹೌದು, ಸಂಪರ್ಕ ಮಾಡಿ, ಅಲ್ಲಿ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿನ ಸಂಪರ್ಕ ಮಾಡಿ. ಧನ್ಯವಾದಗಳು. ಇನ್ನೊಂದು ಮತ್ತೊಬ್ಬರು ಕರೆ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ಹಲೋ ನಮಸ್ತೆ ಸರ್. ನಮಸ್ತೆ, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ ಸರ್. ಹಿರೇಮಠರೆ, ತಮ್ಮ ಪ್ರಶ್ನೆ? ಸರ್, ನನ್ನ ಪ್ರಶ್ನೆ ಏನಂದ್ರೆ ಜೇನು ಸಾಕಾಣಿಕೆಗೆ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕ್ರಿ? ಅಂದ್ರೆ ಕ್ರಮ ಅಂದ್ರೆ ನೀವ್ ಯಾವ ತರ ಸಾಕ್ಬೇಕು ಅಂತಿದ್ದೀರಾ? ಹೆಂಗ್ರಿ ಸರ್? ಇಲ್ಲ ಇಲ್ಲ, ತೋಟಗಾರಿಕೆ ಅಲ್ಲೇ ಎಲ್ಲೇ ಮನೆಯಲ್ಲೇನೆ ಇದನ್ನ ಮಾಡ್ಬೇಕು ಅನ್ನೋದಾದ್ರೆ ಸರ್. ಹಾ, ಮನೆಯಲ್ಲಿ ಅಲ್ಲ, ನಿಮ್ಗೆ ತೋಟ ಇದೆಯಾ, ಹೊಲ ಗದ್ದೆ ಎಲ್ಲ ಇದೆಯಾ, ಹೇಗೆ? ಹೊಲ ಗದ್ದೆ ಇಲ್ಲ ಸರ್. ಹೇಗೆ ನಿಮ್ಗೆ ಹೊಲ ಗದ್ದೆ ಇರೋದಾದ್ರೆ ಹಿರೇಮಠರೇ, ಅದೇ ನೀವು ನಾನು ಈಗಾಗ್ಲೇ ಹೇಳ್ದಂಗೆ ನೀವು ಸ್ಥಳೀಯ ತೋಟಗಾರಿಕೆ ಇಲಾಖೆದು ಕಚೇರಿ ಇದೆಯಲ್ಲ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ, ಅಲ್ಲಿ ಸಂಪರ್ಕ ಮಾಡಿ. ನಿಮ್ಗೆ ಜೇನುಪೆಟ್ಟಿಗೆ ಕುಟುಂಬ ಖರೀದಿಗೆ ಸಹಾಯಧನ ಇದೆ, ಆ ಸಹಾಯಧನದ ಅವಕಾಶ ನೀವು ಪಡ್ಕೋಬಹುದು. ಪ್ಲಸ್ ತರಬೇತಿ ಕಾರ್ಯಕ್ರಮ ಸ್ಥಳೀಯವಾಗಿ ಕೊಡ್ತಾರೆ. ಎರಡು ದಿನ ತರಬೇತಿ ಕಾರ್ಯಕ್ರಮ ಇರುತ್ತೆ. ನೀವು ಅದೇ ನಮ್ಮ ಸ್ಥಳೀಯ ತೋಟಗಾರಿಕೆ ಇಲಾಖೆ ಕಚೇರಿಗಳನ್ನ ಸಂಪರ್ಕ ಮಾಡಬೇಕು. ತಾಲೂಕು ಆಫೀಸ್ ಅಂದ್ರೆ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆ ಕಚೇರಿ ಇರುತ್ತೆ. ಅವ್ರನ್ನ ಸಂಪರ್ಕ ಮಾಡಿ. ಡಾಕ್ಟರ್ ಹೇಮಲತ್ ಅವರೇ, ಈ ಜೇನುಗೂಡು ಸಾಕಾಣಿಕೆ ಮಾಡುವಾಗ ಅದಕ್ಕೆ ರೋಗ ರುಜಿನಗಳು ಬರ್ತಾವ ಬರೋದಾದ್ರೆ ಹೇಗೆ ಅದನ್ನು ನಿಯಂತ್ರಿಸುವುದು ಅಂತೀರಾ? ರೋಗ ರುಜಿನಗಳು ಬಂದೇ ಬರ್ತದೆ. ನಮ್ಮಲ್ಲಿ ಜಾಸ್ತಿ ಇರುವಂತದ್ದು ಅದನ್ನ ನಾವು ಏನದು ಒಂದು ಸಮ್ಮರ್ ಅಲ್ಲಿ ಅದು ಜಾಸ್ತಿ ಬರ್ತದೆ, ವ್ಯಾಕ್ಸ್ ಮಾತ್ ಅಂತ ಹೇಳ್ತೀವಿ ಅದನ್ನ ನಾವು. ಅದ್ರದ್ದು ನಾವೇನಂತಂದ್ರೆ, ಜೇನು ಸಾಕಾಣಿಕೆ ಮಾಡುವಂತವ್ರು ಯಾವ ಜೇನು ಕುಟುಂಬ ಪ್ರಬಲವಾಗಿರುತ್ತೆ ಅಥವಾ ಸ್ಟ್ರಾಂಗ್ ಕಾಲೋನಿ ಅಂತ ಹೇಳ್ತೀವಿ, ಯಾವಾಗ ಜೇನು ಕೃಷಿಕರು ಸ್ಟ್ರಾಂಗ್ ಆಗಿರುವಂತಹ ಕಾಲೋನಿನ ನಿರ್ವಹಣೆ ಮಾಡ್ತು ಅಂತಂದ್ರೆ ಯಾವುದೇ ಸರದ ರೋಗ ರುಜಿನಗಳದ್ದು ಹಾವಳಿ ಜಾಸ್ತಿ ಇರೋದಿಲ್ಲ. ಕಾಲೋನಿ ಯಾವಾಗ ವೀಕ್ ಆಗುತ್ತೋ ಆವಾಗ ಯಾವುದೇ ತರದ ರೋಗಗಳು ಅದಂತ ಬರುವಂತ ಸಾಧ್ಯತೆಗಳಿರ್ತದೆ. ನಮ್ಮಲ್ಲಿ ಹೆಚ್ಚು ಹಾವಳಿ ಮಾಡುವಂತದ್ದು ಅನ್ನೋದು ಈ ವ್ಯಾಕ್ಸ್ ಮಾತ್ ಅನ್ನೋದು. ಅದು ಈಗ ಜೇನು ಪೆಟ್ಟಿಗೆನಲ್ಲಿ ಅಡಿಮಣೆ ಅಥವಾ ತಳಮಣೆ ಅಂತ ಇರುತ್ತೆ, ಅಲ್ಲಿ ಈ ಬಿರುಕುಗಳಲ್ಲಿ ಅದು ಮೊಟ್ಟೆಗಳನ್ನು ಇಟ್ಟು ಮರಿ ಡೆವಲಪ್ ಮಾಡಿ ಅದು ವ್ಯಾಕ್ಸ್ ನ ತಿನ್ಕೊಂಡು ಜೇನು ಕುಟುಂಬನ ನಾಶ ಮಾಡುತ್ತೆ. ಸೊ ಹಾಗಾಗಿ ಜೇನು ಕೃಷಿಕರು ಒಂದ್ 15 ದಿನಕ್ಕೊಮ್ಮೆ ಆಡಿ ತಳಮಣೆನೆಲ್ಲ ಕೆರೆದು ಸ್ವಚ್ಛ ಮಾಡಿ ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತೆ ಅದಕ್ಕೆ ಸಾಕಷ್ಟು ಆಹಾರದ ಲಭ್ಯತೆ ಇರೋ ತರ ನೋಡ್ಕೋಬೇಕು. ಏನಂದ್ರೆ ಕಾಲೋನಿ ಸ್ಟ್ರಾಂಗ್ ಆಗಿದ್ದಾಗ ಯಾವುದೇ ರೋಗ ರುಜಿನಗಳ ಸಮಸ್ಯೆ ಇರೋದಿಲ್ಲ, ಬಟ್ ನಿಯಮಿತವಾಗಿ ಜೇನು ಕುಟುಂಬಗಳನ್ನ ಪರಿಶೀಲಿಸಿ ನಾವು ಯಾವುದು ರೋಗಗಳಿಲ್ಲ ಅಂತ ಇದ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಮ್ಮಲ್ಲಿ ಈ ಕೋಸ್ಟಲ್ ಪ್ರದೇಶ ಮತ್ತೆ ವೆಸ್ಟರ್ನ್ ಘಾಟ್ ಪ್ರದೇಶದಲ್ಲಿ ಥೈಸಾಕ್ ಬ್ರೂಡ್ ಡಿಸೀಸ್ ಅಂತ ಅದೊಂದು ವೈರಲ್ ಡಿಸೀಸ್, ಅದ್ರದ್ದು ಸ್ವಲ್ಪ ಮಟ್ಟಿಗೆ ಅದು ಕಂಡು ಬರುತ್ತೆ. ಸೊ ಅದಕ್ಕೂ ಅಷ್ಟೇ, ನೀವು ಸ್ಟ್ರಾಂಗ್ ಕಾಲೋನಿ ಇತ್ತು ಅಂತಂದ್ರೆ ಯಾವುದೇ ತರದ ರೋಗ ರುಜಿನಗಳನ್ನು ಅಟ್ಯಾಕ್ ಮಾಡೋದಿಲ್ಲ. ಅದನ್ ಬಿಟ್ರೆ ಈಗ ಇರುವೆಗಳು, ಇರುವೆ ಅಟ್ಯಾಕ್ ಮಾಡುತ್ತೆ, ಆಮೇಲೆ ಈ ವಾಸ್ಪ್ ಅಂತ ಹೇಳ್ತೀವಿ, ಇವೆಲ್ಲಾನು ಜೇನುದುಂಬಿಗಳ, ಮತ್ತೆ ಕೆಲವು ಕಡೆ ಬೀ ಈಟಿಂಗ್ ಬರ್ಡ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಇರುವೆಗಳಿಗೆ ಇರುವೆ ಹತ್ತಂಗೆ ನಾವು ಜೇನು ಸ್ಟ್ಯಾಂಡ್ ಏನಿರುತ್ತಲ್ಲ ಆ ಉದ್ದೇಶಕ್ಕೋಸ್ಕರನೇ ನಾವು ಜೇನು ಪೆಟ್ಟಿಗೆನ ಸ್ಟ್ಯಾಂಡ್ ಮೇಲೆ ಇಡೋದು, ಅದಕ್ಕೆ ಗ್ರೀಸ್ ಹಚ್ಚಿಬಿಟ್ಟು ಇರುವೆಗಳು ಬರದೇ ಇರೋ ತರ ನೋಡ್ಕೋಬೇಕು. ಆಮೇಲೆ ಸ್ಥಳೀಯವಾಗಿ ಈ ವಾಸ್ಪದ್ದು ಏನಾದ್ರೂ ಗೂಡುಗಳಿತ್ತು ಅಂತಂದ್ರೆ ಅದನ್ನ ನಾಶ ಮಾಡಬೇಕು. ಸೊ ಈ ತರದೆಲ್ಲ ಕ್ರಮಗಳನ್ನ ತಗೋಬೇಕು, ಸ್ವಚ್ಛ ಮಾಡಬೇಕು ತಡದಲ್ಲ ಅಂತಿರಲ್ಲ. ಆವಾಗ ಜೇನು ಪೆಟ್ಟಿಗೆಯನ್ನ ತೆಗೆದು ಅಥವಾ ಕೈ ಇಟ್ಟಾಗ ಕಚ್ಚಲ್ವಾ, ಹೇಗೆ ಅದನ್ನ ನಿರ್ವಹಣೆ ಮಾಡೋದು? ಅದೇ ಅದನ್ನ ತರಬೇತಿ ಜೇನು ಪೆಟ್ಟಿಗೆ ಜೇನು ಸಾಕಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಇದೆಲ್ಲಾನು ನಿಮ್ಗೆ ಕರಗತ ಆಗತ್ತೆ. ಈ ಜೇನು ಕುಟುಂಬಗಳು ಹೆಂಗೆ ಅಂತಂದ್ರೆ, ನೀವು ಎಷ್ಟು ಅದನ್ನ ಸೂಕ್ಷ್ಮವಾಗಿ ಅಂದ್ರೆ ತುಂಬಾ ರಫ್ ರಫ್ ಆಗಿ ಅದನ್ನ ಮುಟ್ಟೋದು ಅದೆಲ್ಲ ಮಾಡಬಾರ್ದು, ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು, ಅವಾಗ ಏನು ಆಗೋದಿಲ್ಲ. ಮತ್ತೆ ಶೇಖರಣೆ ಅಥವಾ ಸಂಗ್ರಹಣೆ ಮಾಡುವಂತದ್ದು, ಸಂಸ್ಕರಣೆ ಮಾಡುವಂತದ್ದು ಇದು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂತ ಇದೆ, ಅದರಲ್ಲಿ ಕೂಡ ತರಬೇತಿನಲ್ಲಿ ಆ ವಿಷಯವಾಗಿ ಹೆಚ್ಚಾಗಿ ತಿಳಿಸ್ಕೊಡ್ತಾರೆ. ಹೌದು ಹೌದು, ಹೇಳ್ಕೊಡ್ತೀವಿ. ಹಾ ಹಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗೆ ಸೂಕ್ತವಾದಂತಹ ಮಾಹಿತಿಗಳನ್ನು ತಿಳಿಸಿದಿರಾ, ಹಾಗೂ ವಿಷಯದ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸುರು ಮಾಡಿಕೊಳ್ಳಿ. ಇದುವರೆಗೂ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸುರು ಮಾಡಿಕೊಳ್ಳಿ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ನೀಡಿದವರು ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾ ಹೇಮಲತಾ ಕೆ. ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ. ನೆರವು ಶಿವಪ್ರಕಾಶ ಡಿಆರ್. ತಾಂತ್ರಿಕ ನೆರವು ಜಯರಘುನಾಥ್, ಬಿಂದು ಮತ್ತು ರವಿಚಂದ್ರ. ಸಿರಿ ತೋಟಗಾರಿಕೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮನಲ್ಲಿನಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕ್ವಾಮಿ ಏಕತಾ ಸಪ್ತಾಹ, ಇದರ ಅಂಗವಾಗಿ ಸಾಂಸ್ಕೃತಿಕ ಏಕತೆ ಕುರಿತು ಮಾತನಾಡುತ್ತಾರೆ ಶಾಂತಾ ಅತ್ನಿ. 6:20 ಗೀತಸುಧಾ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:51 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಜಾನುವಾರುಗಳಲ್ಲಿ ಕಂದು ರೋಗ ನಿಯಂತ್ರಣ, ಈ ಕುರಿತು ಹಾಸನದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನ. 7:21 ಹಾಗೂ 7:50 ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ 8:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾಕ್ಟರ್ ಅರವಿಂದ ಮಾಲಗತ್ತಿ. 9:15 ಕನ್ನಡದಲ್ಲಿ ಭಾಷಣ. 9:30 ರೂಪಕ ಮಯೂರ ವರ್ಮ, ರಚನೆ ಹೊರೆಯಾಲ ದೊರಸ್ವಾಮಿ, ನಿರ್ಮಾಣ ಶ್ರೀನಿವಾಸ ಪ್ರಸಾದ್. 10:00 ಜನಪದ ವೈವಿಧ್ಯ. ನಾಳೆ ಬೆಳಿಗ್ಗೆ 6:10 ಚಿಂತನ ಡಾಕ್ಟರ್ ಎಂಎಸ್ ಮೂರ್ತಿಯವರಿಂದ. 6:15 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು. 6:45 ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನು ಕೇಳಿವಿರಿ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯವಾಣಿ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. 7:45 ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 8:30 ಪದ ಸಂಪದ ನೇರ ಫೋನಿನ ಕಾರ್ಯಕ್ರಮ. 9:00 ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ. 9:05 ಸುಮಧುರ ಗೀತ ವೈವಿಧ್ಯ. 9:30